ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿ ಗ್ರಾಮದ ಹಿರಿಯ ರೈತ ಮಹಿಳೆಯಾದ ಶ್ರೀಮತಿ ಎಂಎನ್ ಸುಶೀಲಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಸುಶೀಲಮ್ಮ ಅವರಿದ್ದಾರೆ. ಇವರು ಹಿರಿಯ ರೈತರು, ಇದೇ ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಗ್ರಾಮದ ಒಬ್ಬ ಮಹಿಳಾ ರೈತರಿದ್ದಾರೆ, ಮಹಿಳಾ ಕೃಷಿಕರಿದ್ದಾರೆ. ಇವರು ಈಗ ಕಡಿಮೆ ಒಂದು ಜಮೀನಿನಲ್ಲಿನೇ ಯಾವ ರೀತಿ ತಮ್ಮ ಒಂದು ಕೃಷಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಕೃಷಿಯ ಬದುಕನ್ನ ಇವರು ಕಟ್ಕೊಂಡಿದ್ದಾರೆ ಅನ್ನೋದನ್ನ ಈಗ ವಿವರವಾಗಿ ಇವರಿಂದ ತಿಳ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರಮ್ಮ. ನಮಸ್ತೆ. ಹೇಳಿಮ್ಮ, ಎಷ್ಟು ವರ್ಷದಿಂದ ತಾವು ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಈಗಲೇ 45 ವರ್ಷದಿಂದ ಕೃಷಿ ತೊಡಗಿಸಿಕೊಂಡಿದ್ದೀವಿ. ಏನೇನ್ ಬೆಳೆ ಬೆಳಿತಿದ್ದೀರಮ್ಮ ಮೊದಲು? ಮೊದ್ಲು ಭತ್ತ ಕಬ್ಬನ್ನ ಮಾಡ್ತಾ ಇದ್ವಿ. ಈಗ ಜಮೀನೆಲ್ಲ ಮಟ್ಟ ಮಾಡಿಸಿ ಅದೆಲ್ಲ ಗುಂಡಿ ಎಲ್ಲ ತೋರಿಸಿ ಕೆಮ್ಮಣ್ಣು ಗೊಬ್ಬರ ಎಲ್ಲ ಹಾಕಿ ಅಡಕೆ ಗಿಡ ನೆಟ್ಟಿದೀವಿ. ಅದ್ರ ಜೊತೆಗೆ ನಾವು ರಾಗಿ ಬೆಳೆದಿದೀವಿ. ರಾಗಿ ಬೆಳೆದಾದ್ಮೇಲೆ ಚೆಂಡು ಹೂವನ್ನ ಹಾಕಿದ್ವಿ. ಈಗ ಬೆಂಡೆಕಾಯಿ ತರಕಾರಿನ ಹಾಕೊಂಡಿದೀವಿ. ತರಕಾರಿ ಇದು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ಅದು 1.5 ಎಕರೆ ಜಮೀನ್ಗೆ ಅಡಕೆ ಗಿಡ ಹಾಕ್ಬಿಟ್ಟು ಅದ್ರೊಳಗಡೆ ಬೆಂಡೆಕಾಯಿ ಗಿಡ ಹಾಕೊಂಡಿದ್ವಿ. ಇದು ಅಡಕೆ ಎಷ್ಟು ವರ್ಷದ ಗಿಡ? ಈಗ 2 ವರ್ಷದ. ಅದರಲ್ಲಿ ಮಧ್ಯಂತರವಾಗಿ ತರಕಾರಿ ಬೆಳೆ ಬೆಳೆದಿದ್ರಿ. ಮೊದಲನೇ ವರ್ಷ ಏನ್ ಬೆಳೆದಿದ್ರಿ ಅಮ್ಮ? ರಾಗಿ. ರಾಗಿ ಬೆಳೆದಿದ್ರ? ಯಾವ ರೀತಿಯಿಂದ ಬಂತು ಇಳುವರಿ? ರಾಗಿ ಚೆನ್ನಾಗೇ ಬಂತು ಸರ್. ಎಷ್ಟು ಬಂತು, ಎಷ್ಟು ಚೀಲ? ಎಲ್ಲ ಒಟ್ಟು 1.5 ಕ್ವಿಂಟಲ್ ಬಂತು ಸರ್. ಈಗ ಇದಕ್ಕೆ ಬೇಕಾಗಂತ ಒಂದು ಸಾಮಗ್ರಿಗಳು ಅಂತ ಪರಿಕರಗಳು, ಒಳಸುರಿಗಳು ಅಂತ ಹೇಳ್ತೀವಿ, ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನು ಸರ್ಕಾರಿ ಗೊಬ್ಬರ ಹಾಕ್ತೀರಾ ಇಲ್ಲ ಮನೆ ಗೊಬ್ಬರನೇ ಹಾಕ್ತೀರಾ? ತಿಪ್ಪೆ ಗೊಬ್ಬರ ಆತರದ್ದು? ಮನೆ ಗೊಬ್ಬರ ಮತ್ತೆ ಕೆಮ್ಮಣ್ಣು, ಆಮೇಲೆ ಸಾವಯವ ಗೊಬ್ಬರಗಳನ್ನ ಹಾಕ್ತೀವಿ ಸರ್. ಸಾವಯವ ಗೊಬ್ಬರ ಅಂದ್ರೆ ನೀವೇ ತಯಾರಿಸ್ತೀರಾ? ನಾವ್ ತಯಾರಿಸಲ್ಲ, ಅವರು ಒಬ್ರು ಇದಾರೆ ಅವ್ರ ಹತ್ರ ಹೋಗಿ ತಗೊಂಡ್ಬಂದು ಹಾಕ್ತೀನಿ. ತಗೊಂಡ್ ಬರ್ತೀರಾ? ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ರೈತರು? ರೈತರು. ಅವರು ಮಾಡ್ತಾರೆ, ಅವರಿಂದ ನೀವು ಖರೀದಿ ಮಾಡ್ಕೊಂತೀರಾ? ಖರೀದಿ ಮಾಡ್ಕೊಂತೀವಿ. ಈಗ ನಿಮ್ಗೆ ಏನಾದ್ರೂ ತುರ್ತಾಗಿ ಈ ವಿಷಯದ ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಿದ್ದು, ತೋಟಗಾರಿಕೆ ಸಂಬಂಧಪಟ್ಟಿದ್ದು ವಿಷಯಗಳನ್ನ ತಿಳ್ಕೊಬೇಕು ಅಂತಂದ್ರೆ ರೈತರ ಹತ್ರ ತಿಳ್ಕೊತಿರೋ ಇಲ್ಲ ವಿಜ್ಞಾನಿಗಳ ಹತ್ರ ಹೋಗಿ ಮಾಹಿತಿ ಪಡ್ಕೊಳ್ತಿರೋ, ಹೇಗೆ? ರೈತರು ಚೆನ್ನಾಗಿ ಬೆಳೆ ಬೆಳೀತಿರ್ತಾರಲ್ಲ, ಅವರೆಲ್ಲ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಔಷಧಿ ಹಾಕ್ಬೇಕು ನೀವು ಅಂತಾರೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಸರ್ಗಳೆಲ್ಲ ಬರ್ತಿರ್ತಾರೆ ನೋಡಕ್ಕೆ, ಅವರೆಲ್ಲ ಮಾಹಿತಿ ನಮಗೆ ಕೊಡ್ತಾರೆ ಸರ್. ಅವ್ರು ತಿಳ್ಕೊಂಡು ನಾವು ಮಾಡ್ತೀವಿ ಸರ್. ಕೃಷಿ ಇಲಾಖೆಯವರು ಬಂದು ಭೇಟಿ ಕೊಡ್ತಾರೆ. ಈಗ ಇದ್ರ ಜೊತೆಗೆ ಕೃಷಿ ಜೊತೆಗೆ ಮತ್ತೆ ಹೈನುಗಾರಿಕೆ ಏನಾದ್ರು ಮಾಡ್ಕೊಂಡಿದ್ದೀರಾ ಮನೆಗೋಸ್ಕರ? ಇಲ್ಲ ಸರ್, ಅವಾಗ ನಮ್ಮ ಯಜಮಾನ್ರ ಇದ್ದಾಗ ನಾವು ಮಾಡ್ತಾ ಇದ್ವಿ. ಈಗ ನಾನು ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡಿದೀನಿ 31 ವರ್ಷ. ಅವಾಗ ಹಸು ಕಟ್ಕೊಂಡಾಗ ನನಗೆ ಮಾಡಕ್ಕಾಗಲ್ಲ, ನಮ್ಮ ಮನೆಯವ್ರು ಮಾಡ್ತಾ ಇದ್ರು, ನಮ್ಮ ಯಜಮಾನ್ರು ತೀರ್ಕೊಂಡೋದ್ರು. ಹಂಗಾಗಿ ನಾನು ಇವಾಗ 8 ವರ್ಷ ಆಯ್ತು ರಿಟೈರ್ಡ್ ಆಗಿ. ನಾನು ಆದ್ರೂ ಅಂಗನವಾಡಿ ಮುಗಿದ ನಂತರ ನಾನು ಹೋಗಿ ಗದ್ದೆ ಹೊಡೆ ನಮ್ಮ ಯಜಮಾನ್ರ ಜೊತೆ ಸಹಾಯ ಮಾಡ್ಕೊಂಡು ಅವ್ರಿಗೂ ನಾನು ಎಲ್ಲ ಮಾಡ್ತಾ ಇದ್ದೆ ಸರ್. ಈಗ ಮಾಡ್ತಾ ಇದ್ದೀನಿ. ಓಕೆ. ಅಂಗನವಾಡಿ ಅಂತ ಹೇಳಿದ್ರಿ, ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರಿ ನಿಮ್ಮ ಒಂದು ಆ ಸಮಯದಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಮಕ್ಕಳಿಗೆ, ಆಮೇಲೆ ಗರ್ಭಿಣಿಯರಿಗೆ, ಆಮೇಲೆ ಮಹಿಳೆಯರಿಗೆ ನಿಮ್ಮ ಒಂದು ಅಂಗನವಾಡಿ ಕೇಂದ್ರದಿಂದ ಏನೇನು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ ಮೇಡಮ್? ನಾವು ಮಕ್ಕಳಿಗೆ ರೂಢಿಗತವಲ್ಲದ ಶಿಕ್ಷಣ ಅಂದ್ರೆ ಅವ್ರಿಗೆ ಆಟದಿಂದಲೇ ಪಾಠ ಮಾಡ್ತಾ ಇದ್ವಿ. ಹಾಡುಗಳು, ಕತೆಗಳು ಮಕ್ಕಳಿಗೆ ಸರ್ಕಾರದಿಂದ, ನಮಗೆ ಅಂಗನವಾಡಿ ಸಿಡಿಪಿ ಆಫೀಸಿಂದ ಫುಡ್ ಎಲ್ಲ ಬರ್ತಿದ್ರೆ ಹಾಲು ಕೊಡ್ತಿದ್ರು. ಅದ್ರಲ್ಲಿ ಹಾಲು ಕೊಟ್ಟು ಫುಡ್ ಇಂತಿಂತ ಫುಡ್ ಇಂತಿಂತ ದಿನಕ್ಕೆ ಅಂತ ಮಾಡ್ತಿದ್ರು. ಗರ್ಭಿಣಿ ಬಾಣಂತಿಯರಿಗೆ ಫುಡ್ ಕೊಡೋದು, ಅವ್ರಿಗೆ ನಾವು ಮನೆ ಭೇಟಿ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿ ಹೇಳೋದು, ಮಗುಗೆ ಇಂಜೆಕ್ಷನ್ ನೀವು ಹಾಕ್ಸ್ಕೋಬೇಕು, ಯಾವ್ಯಾವ ಇಂಜೆಕ್ಷನ್ ಹಾಕ್ಸ್ಬೇಕು ಕಾಲ ಟೈಮಿಗೆ, ಅವ್ರಿಗೆಲ್ಲ ಮಾರ್ಗದರ್ಶನ ನಾವು ಮಾಡ್ತಾ ಇದ್ವಿ. ಸಿಸ್ಟರ್, ನಾನು, ಆಶಾ ಕಾರ್ಯಕರ್ತೆ ಅವರೆಲ್ಲ ಸೇರಿ ಎಲ್ಲರೂ 3 ಜನ ಭೇಟಿ ಮಾಡಕ್ ಹೋಗ್ತಿದ್ವಿ. ಅವ್ರು ನನ್ನನ್ನು ಕರ್ಕೊಂಡು ಹೋಗೋರು, ನಾನು ಹೋಗ್ತಾ ಇದ್ದೆ. ಆಮೇಲೆ ಈಗ ಇದ್ರ ಜೊತೆಗೆ ಈಗ ತಾವ್ ಹೇಳಿದ್ರಿ ಅಂಗನವಾಡಿ ಒಂದು ಕಾರ್ಯಕ್ರಮದ ಜೊತೆಗೇನೆ ಕೃಷಿ ಕೂಡ, ಅದು ಹೇಗೆ ಸಂಭಾಳಿಸ್ತಿದ್ರಿ ಅಂದ್ರೆ ಈ ಕಡೆ ಅಂಗನವಾಡಿ ಕೆಲಸದ ಜೊತೆಗೆ ಕೃಷಿ ಇವೆರಡು ಯಾವ ರೀತಿಯಿಂದ ತಾವು? ಅಂದ್ರೆ ನಾವು ಅಂಗನವಾಡಿ ಅವಾಗ ನಾವು ಇರೋ ಟೈಮ್ ನಲ್ಲಿ 2 ಗಂಟೆ ಎಷ್ಟೊತ್ತಿಗೆ ಇತ್ತು ಸ್ವಲ್ಪ ದಿನ, ಅದಾದ ನಂತರ 4 ಗಂಟೆ ತನಕ, ಆ 4 ಗಂಟೆ ಆದ ತಕ್ಷಣ ನಾವು ಹೋಗಿ ಕತ್ಲಾಗ ತನಕ ನಾವು ಕೆಲಸ ಮಾಡ್ಕೊಂಡು ಕೆಲಸ ಮಾಡಿದ್ವಿ. ಮನೆ ಕೆಲಸ ಹೆಂಗೆ? ಮನೆ ಕೆಲಸನು ನಾವು ಅಲ್ಲಿಂದ ಬಂದ್ ಮಾಡ್ಕೊಂತಿದ್ವಿ. ಅಲ್ಲಿಂದ ಬಂದ್ ಮಾಡ್ಕೊಂತಿದ್ವಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂತೀವಿ. ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಬೇಕಲ್ಲ ಸರ್, ನಾವು ಹೂವು ಎಲ್ಲ ಕಿತ್ಕೊಂಡು ಅಂಗಳ ಎಲ್ಲ ಕಸ ಎಲ್ಲ ಗುಡಿಸಿ ಚೊಕ್ಕ ಮಾಡಿ ಎಲ್ಲ ಮಾಡ್ಬೇಕಲ್ಲ, 4 ಗಂಟೆಗೆ ಎದ್ದು ಬಿಡ್ತಿದ್ದೆ ನಾನು. ಎದ್ದು ನಾನೆಲ್ಲ ಮಾಡ್ತಾ ಇದ್ದೆ ಸರ್. ಅವರಿಂದ ಇದಲ್ದಲ್ಲಿ ಆಫೀಸ್ ಅಲ್ಲಿ ಬೇರೆ ನನಗೆ ಬರೆಯಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಕೊಂಡಿದ್ದೆ. ಅವಾಗ ಆಫೀಸ್ ಅಲ್ಲಿ ಬರೆಯಕ್ ನನಗೆ ಉಮಾ ಮೇಡಮ್ ಅಂತ ಇದ್ರು, ಅವರು ನನಗೆ ಬರೆಯಕ್ಕೆಲ್ಲ ಹಾಕೊಂತಾ ಇದ್ರು. ಆಮೇಲಿಂದ ನಾನು ಬೇರೆ ಸೆಂಟರ್ಗಳೆಲ್ಲ ಅಲ್ಲೂ ವರ್ಕ್ ಮಾಡ್ತಾ ಇದ್ದೆ ಸರ್. ಅಲ್ಲೂ ವರ್ಕ್ ಮಾಡಿ ಅಂಗನವಾಡಿ ಕೆಲಸನು ಮಾಡ್ಕೊಂಡು ಎಲ್ಲ ನಾನು ಶ್ರಮ ಮಾಡಿ ಕೆಲಸ ಮಾಡಿದೀನಿ ಸರ್. ಇದರ ಜೊತೆಗೆ ಈಗ ತಮ್ಮ ಹಿತ್ತಲಲ್ಲಿ ಇರ್ತಕ್ಕಂತ ಒಂದು ಜಾಗ ಸಿಗುವ ಒಂದು ಜಾಗದಲ್ಲಿ ಹೂ ಬೆಳೆ ಆಗಿರ್ಲಿ, ಜೊತೆಗೆ ಇವು ಮೆಡಿಸಿನಲ್ ಅಂದ್ರೆ ನಮ್ ಮನೆಗೆ ಏನ್ ಬೇಕು, ತುಳಸಿ ಆಗಿರ್ಲಿ, ಲೋಳೆ ಸರ ಆಗಿರ್ಲಿ, ಈ ತರದ ಮೆಡಿಸಿನಲ್ ಅಂದ್ರೆ ಔಷಧಿ ಗುಣ ಇರ್ತಕ್ಕಂತ ಒಂದು ಸಸಿಗಳೇನಾದ್ರೂ ಬೆಳೆಸ್ತಾ ಇದ್ದೀರಿ? ದೊಡ್ಡ ಪತ್ರೆ ಹಾಕಿದೀನಿ, ಒಂದೆಲ್ಗ ಹಾಕಿದೀನಿ ಸರ್. ಆಮೇಲಿಂದ ತುಳಸಿ ಗಿಡಗಳು ಸುತ್ತಲೂ ಹಾಕಿದೀನಿ, ಆಮೇಲೆ ಹೂವಿನ ಗಿಡಗಳು, ಆಮೇಲಿಂದ ನಾನು ಮುಳುಗಾಯಿ ಸೊಸೆ ಬೀಜ ಮಾಡ್ಬಿಟ್ಟು ಸೊಸೆ ಹಾಕಿ ಟೊಮೆಟೊ ಸೊಪ್ಪು ತರಕಾರಿನೆಲ್ಲ ಇತ್ಲ ಕಡೆ ಚಕ್ಕ ಮಾಡ್ಕೊಂಡು ಮಾಡ್ಕೊಂತೀನಿ. ಮಾರಾಟ ಏನ್ ಮಾಡಕ್ ಹೋಗಲ್ಲ, ನಾವು ಉಪಯೋಗಿಸ್ಕೊಂಡು ಅಕ್ಕಪಕ್ಕ ಅಲ್ಲಿ ಹಳ್ಳಿಗಳಲ್ಲಿ ಅವ್ರು ಬೆಳೆದಿದ್ ನಮಗೆ ಕೊಡ್ತಾರೆ, ನಾವು ಬೆಳೆದಿದ್ ಅವ್ರಿಗೆ ಕೊಡ್ತೀವಿ. ಮಾರದ ಗಿಡದ ಏನ್ ಮಾಡಲ್ಲ ಸರ್. ನುಗ್ಗಿಕಾಯಿ ಗಿಡ ಹಾಕೊಂಡಿದೀನಿ, ಮತ್ತೆ ಕರಿಬೇವು ಕರಿಬೇವಿನ ಸೊಪ್ಪಿನ ಗಿಡ 3 ಹಾಕೊಂಡಿದೀನಿ ಸರ್. ನಾನೇನ್ ದುಡ್ಡಿಗೆ ಏನು ಮಾರೋದಿಲ್ಲ ಸರ್. ಹಾಗೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ರೈತರಿಗೆ ನೆಂಟರಿಷ್ಟರಿಗೆ ಯಾರಾದ್ರೂ ಬಂದ್ರೆ ಎಲ್ಲ ಕೊಡ್ತೀನಿ ಸರ್. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯ ಇದ್ದೀರಿ ತಾವು? ನಾವು ಒಟ್ಟು 5 ಜನ ಇದ್ದೀವಿ. ನಮ್ಮ ಯಜಮಾನರು ಎಕ್ಸ್ಪರ್ಟ್ ಆದ್ರು, ನಮ್ಮ 2 ಹೆಣ್ಮಕ್ಳನ್ನ ಮದುವೆ ಮಾಡಿದೀವಿ. ಹಂಗಾಗಿ ಇವಾಗ ನಾನು ನನ್ನ ಮಗ ಏನ್ ಮಾಡ್ತಾರೆ? ಅವನ್ ಮಗ ಅವನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಇದು ಗಾಯ ಆಗಿದೆ. ಇದನ್ನ ಗಾಯ ಅಲ್ಲ, ಅದು ಕಾಲನೇ ಕಟ್ ಮಾಡಿದ್ದಾರೆ. ಹಂಗಾಗಿ ಅವನು ಇಮ್ಡಿಯಲ್ಲಿ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಇದು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಬರೆಯ ಕೆಲಸ ಹಾಕಿದ್ರು, ಅವನಿಗೆ ಬರೆಯ ಕೆಲಸ ಮಾಡ್ತಾ ಇದ್ದ. ಆಮೇಲಿಂದ ಕಾಲು ಹಿಂಗೆ ಭಾವ ಆಯ್ತಲ್ಲ, ಹಾಗೆ ಇವಾಗ ರಜಾ ಹಾಕೊಂಡಿದ್ದಾನೆ ಸರ್. ಅವನು ಇವಾಗ ರೈತನಾಗಿ ಕೆಲಸ ಎಲ್ಲ ಮಾಡ್ತಾನೆ, ಪ್ಲಾಸ್ಟಿಕ್ ಕವರ್ ಹಾಕೊಂಡ್ಬಿಟ್ಟು ತುಂಬಾ ಕಷ್ಟ ಪಡ್ತಾನೆ ಸರ್. ಇಬ್ರು ಮಾಡೋ ಕೆಲಸ ಒಬ್ನೇ ಮಾಡ್ತಾನೆ. ನೀರಿನ ಒಂದು ವ್ಯವಸ್ಥೆ, ತುಂಬಾ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್. ನಮಗೆ ಚಾನಲ್ ಇದೆ, ಬೋರ್ ಮಾಡಿಸಿದಾನೆ ಮಗ, ಎಲ್ಲ ಅನುಕೂಲ ಇದೆ ಸರ್. ನಮ್ಗೆ ಸರ್ಕಾರದಿಂದ ಏನೇನು ಸೌಲಭ್ಯ ತಗೊಂಡಿದ್ದೀರಿ ಅಥವಾ ನೀವು ಅವರಿಗೆ ಕೋರಿದಿರಿ ಈ ಸೌಲಭ್ಯ ಬೇಕಂತ ಹೇಳ್ಬಿಟ್ಟು? ನಮ್ಗೆ ಸರ್ಕಾರಕ್ಕೆ ಕೋರಿದೀವಿ, ಸಾವಯವ ಗೊಬ್ಬರ ಸಬ್ಸಿಡಿ ದರದಲ್ಲಿ ಕೊಡ್ಬೇಕು ನೀವು, ಆಮೇಲಿಂದ ನಮಗೆ ಲೋನ್ಗಳು ಕೊಡ್ಬೇಕು ರೈತರುಗಳಿಗೆ, ಸಣ್ಣ ರೈತರು ನಾವು, ನಮಗೆಲ್ಲ ಸಹಾಯ ಮಾಡ್ಬೇಕು ನೀವು. ಬೀಜಗಳು ಕೊಡ್ಬೇಕು, ಒಳ್ಳೊಳ್ಳೆ ತರಕಾರಿ ಬೀಜನೆಲ್ಲ ಕೊಟ್ರು. ಮೊನ್ನೆ ಕರೆದ್ಬಿಟ್ಟು ಫೋನ್ ಮಾಡಿ ತರಕಾರಿ ಬೀಜನೆಲ್ಲ ಕೊಟ್ಟಿದ್ದಾರೆ ಸರ್. ಕೃಷಿ ಕೇಂದ್ರಕ್ಕೆ ಹೋಗ್ಬಿಟ್ಟು ತಗೊಂಡ್ ಬಂದೆ. ಎಲ್ಲಿ ಎಲ್ಲಿ ಹೋಗಿದ್ರಿ? ಇಲ್ಲಿ ಕೃಷಿ ಕೇಂದ್ರ ಅಂತ ಇದೆ. ಕೃಷಿ ಅಂದ್ರೆ ರೈತ ಸಂಪರ್ಕ ಕೇಂದ್ರ. ರೈತ ಸಂಪರ್ಕ ಕೇಂದ್ರ ಸೊ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟರು ಸರ್. ನಿಮ್ಮ ಊರಲ್ಲಿ ಐತಾ ರೈತ ಸಂಪರ್ಕ ಕೇಂದ್ರ? ಇಲ್ಲ ಸರ್, ನಮ್ಮ ಊರಲ್ಲಿಲ್ಲ ಸರ್. ಈಗ ಇದ್ರ ಜೊತೆಗೆ ಈಗ ಕೃಷಿಯ ಜೊತೆಗೆ ಸಂಘ ಸಂಸ್ಥೆಗಳೇನಾದ್ರೂ ಭಾಗಿಯಾಗಿದ್ದೀರಾ? ಸಂಘ ಸಂಸ್ಥೆ ಸ್ತ್ರೀಶಕ್ತಿ ಸಂಘ ಅಲ್ಲಿ 30 ವರ್ಷದಿಂದ ಮಾಡ್ತಿದ್ದೀನಿ. ಅಲ್ಲಿ ಯಾರು ಬರೆಯೋರು ಯಾರು ಇಲ್ಲ, ಟೀಚರ್ ಆಗಿ ನಾನೇ ಎಲ್ಲ ಬರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲಿಂದ ನಾನು ದುಡ್ಡು ಗಿಡ್ಡು ಏನು ಇಸ್ಕೊಳಲ್ಲ ಅವರು. ಹಾಗೆ ನಾನು ಒಂದು 4 ಅಕ್ಷರ ಕಲ್ತಿರೋದ್ರಿಂದ ನಾನೇ ರೈಟಿಂಗ್ ಎಲ್ಲ ಬರೀತೀನಿ. ಆಮೇಲೆ ಈಗ ಏನೋ ಟೀಚರ್ ಪಾಪ ಬಹಳ ವರ್ಷದಿಂದ ಮಾಡ್ತಾರೆ, ಅವ್ರಿಗೆ ನಾವೆಲ್ಲ ಸೇರ್ಕೊಂಡು ದುಡ್ಡು ಕೊಡ್ಬೇಕು ಅಂತ ಮಾತಾಡ್ತಾ ಇದಾರೆ ಹೆಣ್ಮಕ್ಳು. ಈಗ ಈ ಸಂಘದಲ್ಲಿ ಆರಂಭದಲ್ಲಿ ಎಷ್ಟು ಜನ ಸದಸ್ಯರಿಂದ ಆರಂಭ ಮಾಡಿದ್ರಿ, ಮತ್ತೆ ಈಗ ಎಷ್ಟು ಜನ ಸದಸ್ಯರಿದ್ದಾರೆ? ಆರಂಭದಲ್ಲಿ 15 ಜನ ಮಾಡಿದ್ದೆ. ಮಾಡಿದ್ರಿ? ಒಬ್ರು ಊರ್ ಬಿಟ್ಟು ಹೋಗ್ಬಿಟ್ರು, ಬೇರೆ ಬೆಂಗಳೂರಿಗೆ ಹೋದ್ರು. ಇನ್ನೊಬ್ರು ತರೀಕೆರೆಗೆ ಹೋದ್ರು, ಅವರಿಬ್ರು ಬಿಟ್ಬಿಟ್ರು. ಅವಾಗ ಯಾರನ್ನೂ ಸೇರ್ಸ್ಕೊಳೋದ್ ಬೇಡ ಅನ್ಬೇಡ, 13 ಜನನೆ ಸಾಕು ಅಂತ ಅಂದ್ಬಿಟ್ಟು 13 ಜನನೆ ಚೆನ್ನಾಗಿ ಕ್ಲೀನ್ ಬರ್ತಾ ಇದ್ದೀವಿ ಸರ್. ಎಲ್ಲ ಹೆಣ್ಣು ಲೋನ್ ತಗೊಂಡು ಹಸುಗಳೆಲ್ಲ ತಗೊಂಡು, ಆಮೇಲಿಂದ ಕುರಿಗಳು ಸಾಕೊಂತಾರೆ, ಹಸುಗಳು ಸಾಕೊಂತಾರೆ. ನಾವು ಲೋನ್ ತಗೊಂಡು ಗದ್ದೆನೆಲ್ಲ ಇಂಪ್ರೂವ್ ಮಾಡಿದೀನಿ ಸರ್. ಜೊತೆಗೆ ಈಗ ಕೈ ಕಡ ಆಗಿ ಏನೋ ಒಂದ್ ತುರ್ತಾಗಿ ಮದ್ವೆಗೋ ಮುಂಜಿಗೋ ಅಥವಾ ಏನೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ದುಡ್ಡು ಬೇಕಾದಾಗ ಕೊಡ್ತೀರಾ? ಸಂಘದಲ್ಲೇ ಹಂಚಿಕೊಳ್ತೀರಾ ಹೇಗೆ ಅದು? ಅವರು ಆತರ ಎಲ್ಲ ಏನು ಕೊಡೋದಿಲ್ಲ, ಲೋನ್ ತಗೊಂಡಿರ್ತೀವಲ್ಲ ಅವಾಗ ಲೋನ್ ಅಲ್ಲಿ ನಾವು ಸ್ವಲ್ಪ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂತಾರೆ, ಸೇವ್ ಮಾಡಿ ಇಟ್ಕೊಂಡು ಆಮೇಲಿಂದ ಅವ್ರು ಅದನ್ನೇ ತಗೊಂಡು ಇದ್ ಮಾಡ್ತಾರೆ. ಅದ್ರ ಲೋನ್ ಅನ್ನು ತೀರಿಸಬೇಕು, ಉಳಿತಾಯ 300 ರೂಪಾಯಿ ಕಟ್ಬೇಕು ತಿಂಗಳ ತಿಂಗಳ, ಅದನ್ನ ಉಳಿತಾಯ 300 ರೂಪಾಯಿ ಕಟ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಮಧ್ಯ ಕೊಡೋದಿಲ್ಲ ಸರ್, ಸಂಘದಿಂದ ಆತರ ಏನು ಅದಲ್ಲ, ಏನ್ ಕೊಡಂಗೆ ಮಾಡ್ಕೊಂಡಿಲ್ಲ. ಆಮೇಲಿಂದ ತುಂಬಾ ಕಷ್ಟ ಅಂತಂದ್ರೆ ಅವಾಗ 1 ರೂಪಾಯಿ ಬಡ್ಡಿ ಹಂಗೆ ಅವಾಗ ಎಲ್ಲಾರು 13 ಜನ ಒಪ್ಪಿದ್ರೆ ಮಾತ್ರ ಕೊಡ್ತಾರೆ. ಅವಾಗ ನಾವು ಪ್ರೊಸೀಡಿಂಗ್ ಬರೀಬೇಕು, ಅವಾಗ ನಾನು ಬರೀತೀನಿ ಸರ್. ಇದು ನೀವು ಮೀಟಿಂಗ್ ಕುತ್ಕೊಳ್ಳೋದು ಅಂದ್ರೆ ಎಲ್ಲರೂ ಸೇರೋದು ಒಂದು ವಾರಕ್ಕೊಂದ್ಸಲ ಸೇರ್ತೀರಾ ಹೇಗೆ? ಇಲ್ಲ ಸರ್, ಮೊದ್ಲು ವಾರಕ್ಕೊಂದ್ಸರಿ ಸೇರ್ತಾ ಇದ್ವಿ, ಈಗ ತಿಂಗಳಿಗೆ ಒಂದ್ಸರಿ ಮಾಡ್ಕೊಂಡಿದ್ದಾರೆ. ಈಗ ಹೋದ್ನೇ ವರ್ಷದಿಂದ ತಿಂಗಳಿಗೆ ಒಂದ್ಸರಿ ಮಾಡ್ತಾರೆ, 13 ಜನನು ಬರ್ತಾರೆ, ಸೈನ್ ಹಾಕ್ತಾರೆ. ಏನ್ ವಿಷಯ ಅಂತ ಎಲ್ಲ ನಾನು ಬರೀತೀನಿ, ಓದಿ ಹೇಳಿ ಟೀಚರ್ ಅಂತಾರೆ, ಓದಿ ಹೇಳ್ತೀನಿ. ಅವಾಗ ಎಲ್ಲರೂ ಚೆನ್ನಾಗಿ ಉಳಿತಾಯ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರೂ ಅಭಿವೃದ್ಧಿ ಆಗಿದ್ದಾರೆ ಸರ್, ತುಂಬಾ ಅಭಿವೃದ್ಧಿ ಆಗಿದೆ ನಮ್ಮ ಬಾಳೆಮರದಲ್ಲಿ. ಶ್ರೀ ಬಸವೇಶ್ವರ ಶ್ರೀ ಶಕ್ತಿ ಸಂಘ ಅಂತ ತುಂಬಾ ಅಭಿವೃದ್ಧಿ ಹೊಂದಿದ ಸಂಘ. ಈಗ ನಿಮ್ಮೂರಿಗೆ ಮೂಲ ಸೌಕರ್ಯವಾಗಿ ರಸ್ತೆ ಹೆಂಗಿದೆ ಅಮ್ಮ? ರಸ್ತೆ ಐತಾ? ತುಂಬಾ ಚೆನ್ನಾಗಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ಸರ್, ಬಹಳ ಚೆನ್ನಾಗಿರ್ಲಿಲ್ಲ, ಈಗ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿದೆ, ಕುಡಿಯ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಇದಾವ? ಸ್ಕೂಲ್ ಇದೆ ಸರ್, ಹೈಸ್ಕೂಲ್ ಇದೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಒಳ್ಳೆಯ. ಏನ್ ಸಮಸ್ಯೆ ಇದೆ ಈಗ ನಿಮ್ಮ ಊರಿಗೆ, ಏನ್ ಬೇಕಂತ ಕೇಳ್ತೀರಿ ಈಗ ಕೇಳೋದಾದ್ರೆ? ಅದೇ ನಮಗೆ ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನ್ ಕೊಡ್ಬೇಕು, ಸ್ವಲ್ಪ ಅವರಿಗೆ ಕೊಡುಗೆಯಾಗಿ ಏನಾರ ಒಂದ್ ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಅಂದ್ರೆ ಎಲ್ಲಾದ್ರೂ ಮಾಡ್ಕೊಟ್ಟಿದ್ದಾರೆ ಸರ್. ಭದ್ರಾವತಿಗೆ ಎಷ್ಟಾಗುತ್ತೆ ನಿಮ್ಮೂರು? ಭದ್ರಾವತಿಗೆ 12 ಕಿಲೋಮೀಟರ್. 12 ಕಿಲೋಮೀಟರ್ ಹತ್ರ ಇದ್ದೀರಾ? ಹತ್ರ. ಏನಾದ್ರೂ ಈಗ ಅಂಗಡಿ ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ದಿನಸಿ ವಸ್ತು ತಗೊಳ್ಬೇಕಾದ್ರೆ ಭದ್ರಾವತಿಗೆ ಬರ್ತೀರಾ ಅಥವಾ ಹೇಗೆ? ನಿಮ್ಮೂರಲ್ಲಿ ಸಿಗುತ್ತಾ? ನಮ್ಮೂರಲ್ಲೂ ಸಿಗುತ್ತೆ ಸರ್, ಜಾಸ್ತಿ ಸಾಮಾನ್ ಹಬ್ಬ ಏನಾರ ಮಾಡಿದಾಗ ನಾವು ಹಿಂದಿನ ದಿವಸನೇ ಹೋಗೋ ಹಣ್ಣು ನಮ್ಗೆ ಏನೇನು ತರಕಾರಿಗಳು ಅವೆಲ್ಲ ಬೇಕಾಗಿರೋದು ಸಾಮಾನುಗಳು ಖರೀದಿ ಮಾಡ್ಕೊಂಡು ತಗೊಂಡ್ಬರ್ತೀವಿ. ತಗೊಂಡ್ಬರ್ತೀರಾ. ಈಗ ಮತ್ತೆ ಈಗ ಕೃಷಿ ಕಡೆ ಬಂದ್ರೆ ಈಗ ಬೇಸಿಗೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಈಗ ತೋಟದಲ್ಲಿ ಕೆಲಸ? ಈಗ ಬೇಸಿಗೆಯಲ್ಲಿ ಬೆಂಡೆಕಾಯಿ ಗಿಡ ಹಾಕಿದೀವಿ, ಆಮೇಲಿಂದ ಅದನ್ನೆಲ್ಲ ಕಳೆ ತೆಗೆದ್ಬಿಟ್ಟು ನಾನು ನನ್ನ ಮಗ ಇಬ್ರೆ ಮಾಡಕ್ಕಾಗಲ್ಲ, ಬೇರೆನ್ನೆಲ್ಲ ಕರ್ಕೊಂಡು ಆಮೇಲೆ ಅಡಿಕೆ ಗಿಡಕ್ಕೆಲ್ಲ ಸುತ್ತು ಗುಣೆ ಎಲ್ಲ ಮಾಡ್ಕೊಂಡು ಅದನ್ನ ಅಡಿಕೆ ಗಿಡನು ಬೆಳೆಸ್ಕೊಂಡು ತರಕಾರಿಯನ್ನು ಬೆಳೆಸ್ಕೊಂತ ಇದ್ವಿ. ಆಮೇಲಿಂದ ಅದನ್ನ ಜಾಸ್ತಿ ಬೆಳೆದ್ರೆ ಇಸಲ ನಾನು ಮಾರ್ಕೆಟಿಗೆ ಹಾಕ್ತೀನಮ್ಮ ಅಂತಂದ, ಆಯ್ತಪ್ಪ ಹಾಕು ಒಳ್ಳೇದು ಅಂತ ಅಂದೆ ಮಗನಿಗೆ. ಎಷ್ಟು ಬಂತು ಖರ್ಚ ಇಷ್ಟು? ಈಗ ಬೆಂಡೆಕಾಯಿ ಅಂತ ಹೇಳಿದ್ರಿ, ಈಗ ಅಡಿಕೆ ಅಂತ ಹೇಳಿದ್ರಿ, ಇದು ಒಟ್ಟ ಎಷ್ಟು ಖರ್ಚ ಬಂತು ನಿಮ್ಗೆ? ಸರ್ ಬಂದಿದೆ ಸರ್, 50,000 ರೂಪಾಯಿ ಬಂತು ಸರ್. ಸರ್ಕಾರದಿಂದ ಏನಾದ್ರು ಮತ್ತೆ ನೀವು ಸೌಲಭ್ಯ ಕೇಳಿದ್ರಿ? ಏನ ಸರ್ಕಾರದಿಂದ ಇದು ಕೇಳಿದೀವಿ ಸರ್ ಸೌಲಭ್ಯನ, ಅವ್ರು ನಮಗೆ ಕೊಟ್ರು ಸರ್, 60,000 ರೂಪಾಯಿ ಕೊಟ್ರು. ಅದೇ ಹನಿ ನೀರಾವರಿ ಯೋಜನೆ, ಅವ್ರ ಕಾಲ್ ಬೇರೆ ಹಿಂಗಾಗಿದೆಯಲ್ಲ ಸರ್, ನನಗೆ ಬೇರೆ ವಯಸ್ಸಾಗಿದೆಯಲ್ಲ, ಹಂಗಾಗಿ ನೀರ್ನ ಆನು ಆಫ್ ಮಾಡಂಗೆ ಮಾಡಿಸ್ಕೊಟ್ಟಿದ್ದಾರೆ ಸರ್, 60,000 ರೂಪಾಯಿ ಬಡ್ಡಿ ಇಲ್ಲದ ಹಣ ಕೊಟ್ಟಿದ್ದಾರೆ. ಅದನ್ನ ಅಸಲು ಮಾಸ ಕಟ್ಟಬೇಕು. ಎಷ್ಟೆಷ್ಟ ಆಗತ್ತೆ ಅಷ್ಟೆಷ್ಟು ಕಟ್ಟ್ರಿ, 5,000 ಕಟ್ಟ್ರಿ ನೀವು, ಇಷ್ಟೇ ಕಟ್ಟಬೇಕು ಅಂತೇನಿಲ್ಲ ಸುಶೀಲಮ್ಮರೇ ಅಂತಂದ್ರು. ಅದನ್ನೊಂದು ಮಾಡಿಸ್ಕೊಂಡಿದೀವಿ ಸರ್. ಅದನ್ನ ಮಾಡಿಸ್ಕೊಂಡಿದ್ದೀರಾ, ಉಪಯೋಗ ಆಗಿದೆ ನಿಮಗೆ? ತುಂಬಾ ಉಪಯೋಗ ಆಗಿದೆ ಸರ್, ನೀರ್ ಇಲ್ದಿರ ಗಿಡ ಎಲ್ಲ ಒಣಗ್ತವೆ ಅಲ್ವಾ, ಹಂಗಾಗಿ ಅದನ್ನ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಒಳ್ಳೇದಾಗಿದೆ ಸರ್, ಸರ್ಕಾರದಿಂದಲೇ ಮಾಡ್ಕೊಟ್ರು. ಆಮೇಲೆ ಸಬ್ಸಿಡಿ ಹಣನು ಕೊಟ್ರು, ಅದನ್ನೆಲ್ಲ ತಗೊಂಡು ಗೊಬ್ಬರ ಎಲ್ಲ ಹಾಕಿ ಕೆಮ್ಮಣ್ಣೆಲ್ಲ ಹಾಕಿ ಮತ್ತೆ ನನ್ನ ಮಗ ಇಂಪ್ರೂವ್ ಮಾಡಿದಾನೆ ಇವಾಗ ಗಿಡಗಳಿಗೆ. ಅದಾಯ್ತು. ಈಗ ಇದ್ರ ಜೊತೆಗೆ ಈಗ ನಿಮ್ಮ ಒಂದು ಊರಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದೆ, ಇದು ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ? ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ರಾಷ್ಟ್ರೀಯ ಖಾತ್ರಿ ಉದ್ಯೋಗ. ಇದರಲ್ಲಿ ನಾನು ಬರ್ತೀನಿ ನಿಮ್ ಜೊತೆ ಸೇರ್ಕೊಂಡು ಸೇರಿಸ್ಕೊಂಡು, ಅಯ್ಯೋ ಟೀಚರ್ ನೀವು ವಯಸ್ಸಾಗಿದೆ ಬೇಡ, ನೀವು ಇಷ್ಟು ಮಾಡಿದ್ರಲ್ಲ ಅಷ್ಟೇ ಸಾಕು, ಮಕ್ಳಿಗೆಲ್ಲ ನಮ್ಗೆಲ್ಲ ಸೈನ್ ಮಾಡಕ್ ಬರ್ತಿರ್ಲಿಲ್ಲ, ಸೈನ್ ಎಲ್ಲ ಕಲ್ಸ್ಕೊಟ್ಟಿದ್ರ, ಫುಡ್ ತಗೊಳಕ್ ಬರ್ತಿದ್ರು ಎಬ್ಬೆಟಾಕರು, ಅವ್ರಿಗೆಲ್ಲ ಚಾಕ್ ಪೀಸ್ ಅಲ್ಲಿ ಬರ್ದ್ಬಿಟ್ಟು ಶ್ರೀಶಕ್ತಿಯರಿಗೂ ಸೈನ್ ಹಾಕಕ್ ಬರ್ತಿಲ್ಲ, ಅವ್ರಿಗೆಲ್ಲರಿಗೂ ಸೈನ್ ಮಾಡೋದೆಲ್ಲ ಕೆಲವರೆಲ್ಲ ಮಾಡ್ತಿದ್ರು, ಕೆಲವರು ಮಾಡಿದವರಿಗೆಲ್ಲ ಸೈನ್ ಹಾಕೋದೆಲ್ಲ ಕಲ್ಸ್ಕೊಟ್ಟಿದ್ದೀನಿ ಸರ್. ಆಮೇಲಿಂದ ಒಂದ್ ಕಾಗದ ಪತ್ರನೇ ಆಗಿರ್ಲಿ, ಯಾರ್ದಾರು ಫೋನ್ ಮಾಡೋದೇ ಆಗಿರ್ಲಿ, ಆಮೇಲೆ ಓದ್ಸೋದೇ ಆಗಿರ್ಲಿ, ಎಲ್ಲ ಬಂದು ನನ್ನ ಹತ್ರ ಹೆಲ್ಪ್ ತಗೊಂತಾರೆ ಸರ್. ನಾನು ಎಲ್ಲ ಒಂದ್ ಅರ್ಜಿ ಬರ್ಕೊಡೋದೇ ಆಗ್ಲಿ, ಒಂದ್ ಮಂಡಲ್ ಪಂಚಾಯತಿಗೆ ಹೋಗ್ಬೇಕು ಒಂದ್ ಅರ್ಜಿ ಬರ್ಕೊಡ್ರಿ, ಎಲ್ಲ ಬರ್ಕೊಡ್ತೀನಿ ಸರ್. ಊರಲ್ಲಿ ಯಾವ ಒಂದು ದೇವಸ್ಥಾನ ನಿಮ್ಮಲ್ಲಿ? ನಮ್ಮಲ್ಲಿ ಊರಲ್ಲಿ ಬಹಳ ಚೆನ್ನಾಗಿದೆ ಸರ್, ಚೆನ್ನಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸರ್, ಶ್ರೀ ಬಸವೇಶ್ವರ ದೇವಸ್ಥಾನ. ಇದು ವರ್ಷ ವರ್ಷ ಜಾತ್ರೆ ಆಗುತ್ತಾ? ಈಗ ಬನ್ನಿ ಸರ್, ಜಾತ್ರೆ ಆಗತ್ತೆ. ಬೇಕೆ ನಾನು ಎಷ್ಟು, ಯಾವ ದಿವಸ ಇದೆ ಜಾತ್ರೆ? 5, 6 ತಾರೀಕು ಮುಂದಿನ ತಿಂಗಳು. ಮುಂದಿನ ತಿಂಗಳು ಇಟ್ಕೊಂಡಿದ್ದಾರೆ ಸರ್, ಮೇ ತಿಂಗಳು. ಮೇ ತಿಂಗಳಲ್ಲಿ 5, 6 ಇಟ್ಕೊಂಡಿದ್ದಾರೆ ಸರ್. ಊರಿನ ಜಾತ್ರೆ, ಎಲ್ಲರೂ ಎಲ್ಲಾ ಧರ್ಮದವರು ಜಾತಿ ಗೀತಿ ಅನ್ನದೇ ಎಲ್ಲರೂ ಸೇರ್ಬಿಟ್ಟು ಒಳ್ಳೆ ಒಂದು ಸಂಭ್ರಮಾಚರಣೆ ಮಾಡ್ತೀರಾ. ಈಗ ನಿಮ್ಮ ಊರಿಂದ ಯುವಕರಾಗ್ಲಿ ಯುವತಿಯರಾಗ್ಲಿ ಪಟ್ಟಣಕ್ಕೆ ಹೋಗೋ ಒಂದು ಸಂಖ್ಯೆ ಹೇಗಿದೆ? ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್, ಪಟ್ಟಣಕ್ಕೆ ಹೋಗ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹೆಣ್ಮಕ್ಳು ಏನಾದ್ರು ಮಂಡಲದಿಂದ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು, ನಮ್ಮ ಮನೆ ಮುಂದೆನೆ ಇಟ್ಟಿದ್ರು ರಂಗೋಲಿ ಹಾಕೋದು, ಬಹಳ ಚುರುಕಾಗಿದ್ದಾರೆ ಹೆಣ್ಮಕ್ಳು. ಇಲ್ಲ ಅದಾಯ್ತು, ಈಗ ಅಂದ್ರೆ ಪಟ್ಟಣಕ್ಕೆ ಅಂತಂದ್ರೆ ಜೀವನೋಪಾಯಕ್ಕೆ, ಜೀವನೋಪಾಯಕ್ಕೆ ಅಂತಂದ್ರೆ ಈಗ ಜಮೀನ್ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಯಾವುದೇ ಅವರಿಗೆ ಒಂದು ಆಧಾರ ಇಲ್ತಕ್ಕಂಥವ್ರು. ಪಟ್ಟಣ ಅಂದ್ರೆ ನಮ್ಗೀಗ ಹತ್ರ ಆಗೋದು ಬೆಂಗಳೂರು, ಮೈಸೂರು ಆಗ್ಲಿ, ಇಂಥ ದೊಡ್ಡ ಶಿವಮೊಗ್ಗ, ಇಂಥ ಒಂದು ಪಟ್ಟಣಗಳಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಕ್ಕಂತ ಒಂದು ಪರ ಯಾವ ರೀತಿ ಇದೆ ನಿಮ್ಮೂರಿಂದ? ನಮ್ಮೂರಲ್ಲಿ ಬೆಂಗಳೂರಿಗೆ ಹೋಗೋರು ಹೋಗಿದ್ದಾರೆ ಸರ್, ಭದ್ರಾವತಿಗೆ ಜಾಸ್ತಿ ಜನ ಹೋಗ್ತಾರೆ, ಶಿವಮೊಗ್ಗಕ್ಕೂ ಹೋಗ್ತಾರೆ, ಟೀಚರ್ ಆಗಿ ವರ್ಕ್ ಮಾಡ್ತಾರೆ, ಕಂಪ್ಯೂಟರ್ ಆಗಿ ವರ್ಕ್ ಮಾಡ್ತಾರೆ, ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಬಹಳ ಕಷ್ಟ ಪಡ್ತಾರೆ ಸರ್. ನಿಮ್ಮಲ್ಲಿ ಮತ್ತೆ ಈಗ ಹೈನು ಉತ್ಪಾದಕರ ಸಹಕಾರ ಸಂಘ ಇದೆಯಾ? ಡೈರಿ ಡೈರಿ ಇದೆ ಸರ್, ತುಂಬಾ ಚೆನ್ನಾಗಿ ನಡೆಯುತ್ತೆ. ಪಶು ಆಸ್ಪತ್ರೆ ಅದು ಇದೆ ಸರ್, ಹಳ್ಳಿ ಹಳ್ಳಿ ಕಪ್ಪ ಅಂತ, ಅಲ್ಲಿ ಅಲ್ಲಿ ಹೋಗ್ಬೇಕು, ಅಲ್ಲಿಗೆ ಹೋಗ ಏನು ದೂರ ಏನಿಲ್ಲ, ಹತ್ತನೇ ಇದೆ ಸರ್, ಅದು ಹಳ್ಳಿ ಕಪ್ಪ ಬಾಳೆಮದಲ್ಲಿ ಮಧ್ಯಕ್ಕೆ. ನಿಮಗೂ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ, ಚೆನ್ನಾಗಿ ಒಳ್ಳೆ ಡಾಕ್ಟರ್ಗಳು ಇಂಜೆಕ್ಷನ್ ಮಾತ್ರೆಗಳು ಮನೆ ಮನೆ ಭೇಟಿ ಕೊಟ್ಬಿಟ್ಟು ಎಲ್ಲ ನೋಡ್ತಾರೆ, ಇದು ಚೆನ್ನಾಗಿ. ಈಗ ನಿಮ್ಮಲ್ಲಿ ನಿಮ್ಮೂರಲ್ಲಿ ಕೃಷಿ ಉತ್ಪನ್ನಗಳಿಗೆ ಶೇಖರಣೆ ಮಾಡೋದಕ್ಕೋಸ್ಕರ ಈ ಕೋಲ್ಡ್ ಚೈನ್ ಅಂತ ಹೇಳ್ತೀವಿ, ಗೋದಾಮ್ ಅಂತ ಹೇಳ್ತೀವಿ, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತಾರೆ, ಶೀತಲ ಘಟಕ ಅಂತ ಹೇಳ್ತಾರೆ. ಸೊ ಆ ತರದ್ ಏನಾದ್ರೂ ಇದೆಯಾ? ಆ ತರದ್ ಮಾಡಿಲ್ಲ ಸರ್. ಬೇಕಿದೆಯಾ ಅದು ನಿಮಗೆ? ಬೇಕಿದೆ ಸರ್. ಅದೇ ಅದ್ ಮಾಡಿದ್ರೆ ಒಳ್ಳೇದು, ಒಳ್ಳೇದು, ತುಂಬಾ ಒಳ್ಳೇದು. ಯಾಕಂತಂದ್ರೆ ಈಗ ಯಾವುದೋ ಒಂದು ಕೃಷಿ ಉತ್ಪನ್ನಗಳ ಒಂದು ಬೆಲೆ ಕಡಿಮೆ ಇದ್ದಾಗ ಶೇಖರಣೆ ಮಾಡ್ಕೊಂಡಿರಬಹುದು, ನಂತರ ಅದನ್ನ ಮಾರಾಟ ಮಾಡುವ ವ್ಯವಸ್ಥೆ ಮಾಡಬಹುದು. ಹೌದು, ಕೊಬ್ಬರಿ ಅದೆಲ್ಲ ಅದು ರೇಟ್ ಬಂದಾಗ ಮಾಡಬಹುದು, ಮಾಡಬಹುದು ಅಂತೀರಾ? ಅದ ಆ ತರದ್ ಬೇಕು ನಿಮಗೆ, ನಮ್ಮೂರಿಗೆ ಬೇಕು, ರೈತರಿಗೆ ಬೇಕದು, ರೈತರಿಗೆ ಬೇಕು ಸರ್. ಇದ್ರ ಬಗ್ಗೆನು ಯಾರು ನಿಮ್ಮಲ್ಲಿ ಮುಖಂಡರು ಯಾರು ಇದ್ರ ಬಗ್ಗೆ ಮಾತಾಡಿಲ್ವಾ? ಮುಖಂಡರುಗಳು ಮಾತಾಡ್ತಾರೆ, ಬರ್ದಾಕ್ತಾರೆ, ಏನು ಆಗಿಲ್ಲ ಕೆಲ್ಸಗಳು, ಮುಖಂಡರುಗಳೆಲ್ಲ ಎಲ್ಲ ಬರ್ದಾಕ್ತಾರೆ, ಮಾಡ್ತಾರೆ. ಒಂದೊಂದೇ ಇವಾಗ ಸಮುದಾಯ ಭವನ ಮಾಡ್ಬೇಕು ಅಂತ ಇದ್ದಾರೆ, ಅದು ಒಂದೊಂದೇ ಅಂತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸಮುದಾಯ ಭವನ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ಏಕೈಕ ಕಾಲೋನಿ ಮಾಡ್ಕೊಟ್ಟಿದ್ದಾರೆ, ಈಗ ನಮ್ಮೂರಿಗೂ ಜಾಗ ತೋರಿಸಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಸರ್ಕಾರದಿಂದಾನೇ? ಸರ್ಕಾರದಿಂದಲೇ, ದೇವಸ್ಥಾನಕ್ಕೂ ಸರ್ಕಾರದಿಂದಲೇ ಆಯ್ತು ಸರ್. ಆಗಿದೆ, ಅವರು ಕೂಡ ಕಟ್ಟಿದ್ರೆ, ಮತ್ತೆ ಜೊತೆಗೆ ಹಳ್ಳಿಯವರು ಅಂದ್ರೆ ಗ್ರಾಮಸ್ಥರು ಕೂಡ ಯಾರು ಅದರಲ್ಲಿ ಸ್ವಲ್ಪ ಧಾರ್ಮಿಕ ಒಂದು ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ನಂಬಿಕೆ ಇಟ್ಕೊಂಡಿರ್ತಾರೆ ದೇವರಲ್ಲಿ ಅಂತವ್ರೆಲ್ಲ ಸೇರ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರ ಹೆಣ್ಮಕ್ಳು ಮದುವೆ ಆಗಿರೋ ಮನೆಗೂ ಹೋಗ್ಬಿಟ್ಟು ನಿಮ್ಗೆ ಎಷ್ಟಾಗತ್ತಷ್ಟು ಭಕ್ತಿ ಕೊಡ್ರಿ ಅಂತಂದ್ರೆ ಅಲ್ಲ ಕೊಟ್ರು, ದೇವಸ್ಥಾನ ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ಸರ್, ಎಲ್ಲರೂ ಸಹಾಯ ಮಾಡಿದ್ದಾರೆ ಊರಿನ ಜನನು, ಸರ್ಕಾರದಿಂದಲೂ ಬಂದಿದೆ ಸರ್, ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ಬಂದಿದೆ. ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ತಾವು ಎಲ್ಲಿ ಮಾರಾಟ ಮಾಡ್ತೀರಾ ಕೃಷಿ ಉತ್ಪನ್ನಗಳನ್ನ? ಮಾರುಕಟ್ಟೆ ಬಂದ್ರೆ ಅದೇ ಮಾರ್ಕೆಟ್ಗೆ ಹೋಗಿ ಕೊಡೋದು. ಮಾರ್ಕೆಟ್ ನೀವೇ ಹೋಗ್ತಿರೋ ಇಲ್ಲ ಅವ್ರು ಬರ್ತಾರ? ಅವರು ನಾವು ಫೋನ್ ಮಾಡಿದ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಹೇಗೆ ಅನಿಸ್ತದೆ, ನೀವು ಹೋಗಿ ಮಾರಾಟ ಮಾಡಿದ್ರೆ ಒಳ್ಳೇದು? ಹೋಗಿ ಕೊಟ್ಟು ಅವ್ರ ಬೆಲೆ ಎಲ್ಲ ತಿಳ್ಕೊಂಡು ಅವ ಕೊಟ್ರೆ ಒಳ್ಳೇದು, ಅವ್ರಾಗಿ ಬಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇರ್ತಾರೆ, 10 ರೂಪಾಯಿ ಬೆಲೆ ಬೆಳೆದ 5 ರೂಪಾಯಿಗೆ ಹಾಕ್ಬಿಡ್ತಾರೆ, ಅರ್ಧ ಅರ್ಧ ಇದ್ ಮಾಡ್ಬಿಡ್ತಾರೆ. ಅವಾಗ ನಾವಾಗಿ ಹೋಗಿ ತಿಳ್ಕೊಂಡು ನಾವಾಗಿ ಕೊಡೋದು ಮಾರ್ಕೆಟ್ಗೆ ಒಳ್ಳೇದು. ಒಳ್ಳೇದಂತ ಹೇಳ್ತೀರಾ? ಒಳ್ಳೇದು. ಆಮೇಲೆ ಏನ್ ಸಮಸ್ಯೆ ಇದೆ ಈಗ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ, ದಲ್ಲಾಳಿಗಳು ಮಧ್ಯವರ್ತಿಗಳು, ಏನು ಸಮಸ್ಯೆ ಇದೆ ನಿಮಗೆ? ನಮ್ಗೇನ್ ಸಮಸ್ಯೆ ಇಲ್ಲ ಸರ್. ಅಲ್ಲ, ಕೆಲವೊಂದು ರೈತರು ಹೇಳ್ತಾರೆ ಸರ್, ದಲ್ಲಾಳಿಗಳು ತುಂಬಾ ನಮ್ಗೆ ಕಮಿಷನ್ ಕೇಳ್ತಾರೆ, ನಾವು ಬೆಳೆದಿದ್ದೆಲ್ಲ ಅವರಿಗೆ ಕೊಡ್ಬೇಕಾಗ್ತದೆ, ಆ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ರೈತರು ಬೆಳೆದು ಕಷ್ಟಪಟ್ಟು ಮಳೆ ಚಳಿ ಗಾಳಿ ಅನ್ನದೇ ಎಲ್ಲ ಬೆಳೆ ವರ್ಷಗಟ್ಟಲೆ ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ, ಆದ್ರೆ ಅವರು ತುಂಬಾನೇ ಹಿಂಸೆ ಕೊಡ್ತಾರೆ. ಹಿಂಸೆ ಅಂತಂದ್ರೆ ಈ ತರ ಕಮಿಷನ್ ರೂಪದಲ್ಲಿ ನಾವು ಏನ್ ಬೆಳಿತೀವಿ ಅದನ್ನ ನಮ್ಗೆ ಲಾಭ ಬರೋದಿಲ್ಲ, ಎಲ್ಲ ಅವರಿಗೆ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾರೆ. ಅದೇ ಬಂದು ನಮ್ಮ ಮಗನಿಗೆ ಕೇಳ್ತಾ ಇದ್ರು, ಅದಕ್ಕೆ ನಮ್ಮ ಮಗ ಅದು ಏನು ಈಗ ಹಾಕಿದೀವಿ ಬೆಂಡೆಕಾಯಿ ಬೀಜ, ಅದು ಬಂದಾಗ ನೋಡೋಣ ಅಂತ ಅಣ್ಣ ಅಂದ್ರೆ ಹೇಳಿ ಕಳ್ಸಿದ್ರು. ನಾವು ಮನೆಗೆ ಬಂದಿದ್ರು, ನೀವು ಬೇರೆ ಕಡೆ ಎಲ್ಲೂ ಕೊಡ್ಬೇಡ್ರಿ ನಮಗೆ ಕೊಡ್ರಿ, ಅದ್ ಏನ್ ರೇಟ್ ಇರುತ್ತೋ ಅವಾಗ ಇದ್ ಮಾಡೋಣ ಅಂತ ಹೇಳಿದ್ರು ಮಗ ಹೇಳಿದ್ರು. ಇದ್ರ ಜೊತೆಗೆ ಈಗ ಒಟ್ಟಾರೆ ಖರ್ಚು ವೆಚ್ಚ ಎಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು ನಾವು, ಎಷ್ಟು ಬರುತ್ತಮ್ಮ

ನಮಗೆ ಅನ್ನ ಕೊಟ್ಟೆ ಕೊಡ್ತೈತೆ ಭೂಮಿ ತಾಯಿ. ನಾವು ಅದರಿಂದ ನಾವು ಜೀವನ ಮಾಡ್ಕೊಂಡು ಬಂದಿದ್ವಿ ಸರ್. ಒಟ್ಟಾರೆ ಈಗ ಒಂದ್ ಎಕರೆಯಲ್ಲಿ ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡಬಹುದಂತೀರಾ? ಒಂದ್ ಎಕರೆಯಲ್ಲಿ ಅಂದ್ರೆ ಆರಾಮಾಗಿ ಜೀವನ ಆರಾಮ ಅಂತಂದ್ರೆ ನಾನು ಕಾರು ಬಂಗ್ಲೆ ಆ ತರದ ಹೇಳ್ತಾ ಇಲ್ಲ, ಒಟ್ಟಾರೆ ನೆಮ್ಮದಿ ಜೀವನ. ಈಗ ನಮಗೆ ಏನ್ ಗೊತ್ತ ಸರ್, ಇವಾಗ ನಾವು ಇವಾಗ ನನ್ನ ಮಗ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಿಂದ ಹೆಂಗ ಜೀವನ ಆಗ್ತದೆ, ಇನ್ನು 7 ವರ್ಷ ಕಾಯ್ಬೇಕು, 5 ವರ್ಷ ತನಕ ಸೈಡ್ ಅಲ್ಲಿ ನಾವು ಮಾಡ್ಲೇಬೇಕು ಸರ್. ನಾನಂತೂ ವಯಸ್ಸಾಗಿದೆ, ನನಗೆ ಏನು ಮಾಡಕ್ ಆಗಲ್ಲ. ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಗದ್ದೆ ಹತ್ರ ಹೋಗಿ ನೋಡ್ಕೊಳ್ಳೋದು, ಅವನು ಹೇಳೋಗಿರ್ತಾನೆ ನೀ ಆಫ್ ಮಾಡೋದು ಹಾಕೋದು ಅದೆಲ್ಲ ಹೇಳ್ಕೊಟ್ಟಿದ್ದಾನೆ. ಆ ತರ ಎಲ್ಲ ನಾನು ಮಾಡ್ತೀನಿ ಸರ್. ಕಳೆ ತಗ್ಸ್ಬೇಕಾದ್ರೆ ಜನಗಳ ಜೊತೆಗೆ ಅವರು ಸುಳ್ಳು ಸುಳ್ಳು ಲೆಕ್ಕ ಹೇಳ್ತಾರೆ. ಈಗ 5 ಆಳು ಕೂಲಿ ಅಂದ್ರೆ 10 ಆಳು ಅಂತ ನಾವು ಹೋಗಿ ಅಲ್ಲಿ ನಿಂತು ಅವ್ರ ಜೊತೆಗೆ ನಾವು ಮನೆಯವ್ರು ಇರ್ಬೇಕು. ಅದಕ್ಕೆ ಹೇಳದ್ ನೋಡಿ, ಹಾಳು ಮಾಡಿದ ಆಳು ಮಗ ಮಾಡೋದ್ ಮಧ್ಯಮ, ತಾನ್ ಮಾಡೋದ್ ಉತ್ತಮ ಅಂತ ಅದು ಸತ್ಯ ಸರ್. ಹೌದು ಹೌದು, ಅದಕ್ಕೇನೆ ಮುಟ್ಟಿ ಯಾರು ಕೈ ಹಿಡಿದು ಯಾರು ಕೃಷಿ ಅಲ್ಲಿ ಅವ್ರ ಸ್ವಂತ ಮನೆಯವರು ತೊಡಗಿಸ್ಕೋತಾರೋ ಅಲ್ಲಿ ನೆಮ್ಮದಿ ಇದೆ. ಆಮೇಲೆ ಅಲ್ಲಿ ಅದು ಯಾವತ್ತೂ ಸೋಲಿಲ್ಲ ಅಲ್ಲಿ, ಮತ್ತೆ ಲಾಭದ ಒಂದು ದೃಷ್ಟಿಯಿಂದ ಕೂಡ ನಾವು ಆ ಒಂದು ವಿಚಾರವನ್ನ ನಾವು ಹೇಳ್ಬೇಕಾಗ್ತದೆ. ಈ ಸುಮ್ನೆ ಯಾರ ಮೇಲೆ ಬಿಟ್ಟು ಮಾಡಪ್ಪ ಅಂತಂದ್ರೆ ಅವನು ಹೇಳಿದ್ದು ನಿಜ, ಅವನು ಹೇಳಿದ್ದ ಏನ್ ಹೇಳ್ತಾನೆ ಅದೇ ನಿಜ, ನೀವೇನ್ ಕೊಡ್ತೀರಾ ಅದೇ ಆತರ ಆಗುತ್ತೆ ಅದು. ಸೊ ಹಾಗಾಗಿ ಮನೆಯವರು ಎಲ್ಲರೂ ತೊಡಗಿಸಿಕೊಂಡಾದಲ್ಲಿ ಈ ಒಂದು ನಮ್ಮ ಕೃಷಿ ಜೀವನ ಆಗ್ಲಿ ಅಥವಾ ಕೃಷಿ ಒಂದು ಬೆಳೆಗಳ ನಿರ್ವಹಣೆ, ಕೃಷಿ ಅವಲಂಬಿತ ಬೆಳೆಗಳ ಒಂದು ನಿರ್ವಹಣೆ ಆಗ್ಲಿ ಸಂಪೂರ್ಣವಾಗಿ ನಾವು ಮಾಡಬಹುದು. ಮತ್ತೆ ಇದು ಲಾಭದಾಯಕ ಇದೆ, ನೆಮ್ಮದಿ ಕೂಡ ಇದೆ ಅಂತ ಹೇಳ್ತಾ ಇದುವರೆಗೆ ತಾವು ತಮ್ಮ ಕೃಷಿ ಜೀವನದ ಒಂದು ಅನುಭವವನ್ನ ಭದ್ರಾವತಿ ಆಕಾಶವಾಣಿ ಮೂಲಕ ಹೇಳಿಕೊಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿ ಗ್ರಾಮದ ಹಿರಿಯ ರೈತ ಮಹಿಳೆಯಾದ ಶ್ರೀಮತಿ ಎಂಎನ್ ಸುಶೀಲಾ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಆತ್ಮೀಯ ರೈತ ಬಂಧವರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಗೌರಿ ಪದವನ್ನ ಕೇಳೋಣ, ಬನ್ನಿ. ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ, ಬೇಡೆ ಕೊಂಬನ ಬನ್ನಿ ರೇ, ಪೂಜೆ ಮಾಡನ ಬನ್ನಿ ಸ್ವಂಗರವಾಗಲೇ ಓರಳಗೆಲ್ಲ ತ್ವರಣಗಳ ಗಟ್ಟ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಅಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಬನ್ನೀರೆ ತಂದ ಕಸ್ತೆ ಪೋಷ್ ಮಾತಾಡೇ ಮಾಡೆ ಗಂಧ ಕಸ್ತೆ ಪೋಷ್ ಮಾತಾಡೆಗೆ ಎಡೆ ಮಾಡೆ ದಿಕ್ಷಾನೆ ಕರೆ ಮಾಣಿಗೆ ಜಯವ ಜ್ವರವೆಲ್ಲ ಬೆಚ್ಚಲೆ ಕರೆ ಮಾಣಿಗೆ ಜ್ವರವೆಲ್ಲ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಮಾಡನ ಬನ್ನಿ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಬಂದಂತ ಗೌರಮ್ಮ ಬಂದಂತ ಗೌರಮ್ಮನಾ ಪಾತ್ರೆ ಮಾಡಸಿ ಬಂದಂತ ಗೌರಮ್ಮನಾ ಪಾತ್ರೆ ಮಾಡಸಿ ಬಂದಂತ ಗೌರಮ್ಮ ಪಾತ್ರೆಯ ಮಡಸೆ ಕಾಯಡದ ಓ ಪಾತ್ರೆಯ ಮಡಸೆ ಅಣ್ಣನೆ ಕಾಯಗಳ ಅಣ್ಣನೆ ಕಾಯಗಳ ಒಡೆದಾಡೆ ಗೌರಮ್ಮಗೆ ಅಣ್ಣನೆ ಕಾಯಗಳ ಒಡನಾಡೆ ಗೌರಮ್ಮಗೆ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ನೇ ಕಾಯಗಳ ಎಡನಾಡಿ ಗೌರಮ್ಮಗೆ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡೆ ಕೊಂಬನ ಬನ್ನಿ ರೇ ಮಾಡನ ಬನ್ನಿ ಪೂಜೆ ಮಾಡನ ಬನ್ನಿ ರೇ ಗೌರಮ್ಮನ ಬೇಡಿ ಕೊಂಬನ ಬನ್ನಿ ರೇ ಆಲೋಕ ಏಲೋಕ ಗೌರಮ್ಮನ ಮೇಲೆ ಸಂತಾಳಲೋಕ ಆಲೋಕ ಲೋಕ ಗೌರಮ್ಮನ ಮೇಲೆ ಬೇಡೆ ಕೊಂಬನ ಬನ್ನೇರೆ ಅಲ್ಲೇನೆ ಗೌರ